ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡಿಕೊಂಡು ಬೆಳವಣಿಗೆಯನ್ನ ಕಾಣ್ತಾ ಇದ್ದಾವೋ ಹಾಗೆ ಮೀನುಗಾರಿಕೆಯು ಕೂಡ ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಕೆಯನ್ನ ಮಾಡಿಕೊಂಡಿದೆ. ಇದರಿಂದ ನಮ್ಮ ಕೃಷಿಕರು ಮೀನುಗಾರಿಕೆಯನ್ನ ಮಾಡಲಿಕ್ಕೆ ಅನೇಕ ತರಹದಲ್ಲಿ ಅನುಕೂಲಗಳು ಆಗಿದ್ದಾವೆ. ಖರ್ಚು ಕಡಿಮೆ ಆಗ್ತಾ ಇದೆ, ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಕೃಷಿಕರ ಆದಾಯವೂ ಕೂಡ ಒಂದಷ್ಟು ಹೆಚ್ಚಳವನ್ನ ಕಾಣ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಮೀನುಗಾರಿಕೆಯ ರಂಗದಲ್ಲಿ ಇತ್ತೀಚೆಗೆ ಏನೆಲ್ಲ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ, ಅವುಗಳ ಅಳವಡಿಕೆಯನ್ನ ಹೇಗೆ ಮಾಡಿಕೊಳ್ಳಬೇಕು, ಇವುಗಳನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಇಲಾಖೆ ಏನೆಲ್ಲ ಸಹಾಯ ಮತ್ತೆ ಸಹಕಾರವನ್ನ ನೀಡುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೇಲೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಸಿ ವಿಕಾಸ್ ಅವರು. ವಿಕಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೀನುಗಾರಿಕೆ ಬಹಳ ಹಿಂದಿನಿಂದಲೂ ಕೂಡ ನಾವು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು, ಬೇರೆ ಬೇರೆ ತರಹದ ತಂತ್ರಜ್ಞಾನಗಳನ್ನ ಕಾಲಕಾಲಕ್ಕೆ ಹೇಗೆ ಏನಿರುತ್ತೋ ಅದನ್ನ ಅಳವಡಿಕೆಯನ್ನ ಮಾಡಿಕೊಂಡು ಇವತ್ತು ಆಧುನಿಕ ತಂತ್ರಜ್ಞಾನ ಅಂತ ಹೇಳಿ ಏನ್ ಕರಿತೀವೋ ಅದರ ಅಳವಡಿಕೆಯನ್ನು ಕೂಡ ಮಾಡಿಕೊಂಡು ಮೀನುಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಮೂಲಭೂತವಾಗಿ ಮೀನುಗಾರಿಕೆ ಅಂತ ಅಂದ್ರೆ ಏನು? ಮೀನುಗಾರಿಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಅಲ್ಲ, ವಿಶ್ವದಲ್ಲೇ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿ ನಾವೊಂದು ಮೀನು ಕೃಷಿನ ಕೈಗೊಂಡು ನಮ್ಮ ಒಂದು ಮೀನುಗಾರರಲ್ಲಿ ಅಥವಾ ಒಂದು ಮೀನು ಕೃಷಿಕರಲ್ಲಿ ಆರ್ಥಿಕ ವೃದ್ಧಿಯನ್ನು ಹೊಂದಕ್ಕೆ ಮೀನುಗಾರಿಕೆ ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಮೀನುಗಾರಿಕೆಯಲ್ಲಿ ಪ್ರಮುಖ ಅಂಶಗಳೆಂದರೆ ಮೇನ್ ಆಗಿ ನಮ್ದು ಒಂದು ಏನು ಪೌಷ್ಟಿಕ ಆಹಾರ ಉತ್ಪಾದನೆ, ಆದಾಯ, ಉದ್ಯೋಗ ಮತ್ತು ಬಡ ಜನರಲ್ಲಿ ಒಂದು ಆರ್ಥಿಕ ಒಂದು ವೃದ್ಧಿಯನ್ನು ಹೊಂದಕ್ಕೆ ಮೀನುಗಾರಿಕೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮ ಒಂದು ಮೀನುಗಾರಿಕೆ ಒಂದು ದಶಕಗಳ ಹಿಂದೆ ಜಲಸಂಪನ್ಮೂಲಗಳನ್ನು ಶಿಕಾರಿ ಮಾಡುವುದರಿಂದ ಪ್ರಾರಂಭಗೊಂಡು ಇಂದು ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಒಂದು ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ನಮ್ಮ ಮೀನುಗಾರಿಕೆ ಬಗ್ಗೆ ಹೇಳಬೇಕು ಅಂದ್ರೆ ಮೀನುಗಾರಿಕೆ ಇಲಾಖೆ ಮುಂದುವರೆದ ಒಂದು ಸಂಶೋಧನೆಗಳಿಂದ ಮುಂದುವರೆದು ಬಂದಿದೆ. ಮೀನುಗಾರಿಕೆ ಇಲಾಖೆಯಲ್ಲಿರೋ ಯೋಜನೆಗಳಾಗಿರ್ಬೋದು, ಒಂದು ತಂತ್ರಜ್ಞಾನಗಳಾಗಿರ್ಬೋದು, ಮೀನುಗಾರಿಕೆಯಲ್ಲಿ ರೈತರು ಹೇಗೆ ಹೆಚ್ಚು ಲಾಭ ಗಳಿಸಬಹುದು, ಯಾವ್ಯಾವ ತಳಿಗಳನ್ನ ಉಪಯೋಗಿಸಿ ಹೆಚ್ಚು ಲಾಭ ಗಳಿಸಬಹುದು, ಈಗಿನ ಒಂದು ಉದ್ಯಮದಲ್ಲಿ ಮೀನುಗಾರಿಕೆ ಉದ್ಯಮದಲ್ಲಿ ಯಾವ್ಯಾವ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ತಳಿಗಳಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನ ನಾವು ಈಗ ಮುಂದೆ ತಿಳಿಸ್ತಾ ಹೋಗ್ತೇವೆ. ಅದಕ್ಕಿಂತ ಮೊದಲು ಈ ಮೀನುಗಾರಿಕೆ ಅಥವಾ ಮೀನು ಕೃಷಿ ಅನ್ನುವಂಥದ್ದು ಕೂಡ ಪ್ರಾರಂಭ ಆಗಿರತಕ್ಕಂಥದ್ದು, ಈ ಮೀನಿನ ಕೃಷಿ ಅಂತ ಅಂದ್ರೆ ಏನು? ಈಗ ನಮ್ಮಲ್ಲಿ ಸುಮಾರು ಜನ ರೈತರು ಬಂದು ಕೇಳ್ತಾ ಇರ್ತಾರೆ, ಸರ್ ಈಗ ನಮ್ಮಲ್ಲಿ ಒಂದು ಹೊಂಡ ಇದೆ ಅಥವಾ ನಮಗೆ ಕೃಷಿಗೆ ಆ ಭೂಮಿ ಯೋಗ್ಯ ಇಲ್ಲ ಅಂತ ಸುಮಾರು ಜನ ರೈತರು ನಮ್ಮ ಹತ್ರ ಬರ್ತಾ ಇರ್ತಾರೆ. ಯಾವ ಭೂಮಿಯಲ್ಲಿ ಕೃಷಿ ಮಾಡಕ್ಕೆ ಯೋಗ್ಯ ಇಲ್ಲ ಅಂತ ಭೂಮಿಗಳೆಲ್ಲಾನು ನೀವು ಮೀನುಗಾರಿಕೆಗೆ ತೊಡಸ್ಕೊ ಹೋಗ್ತಾ ಹೋಗ್ಬೋದು. ಮೇನ್ ಆಗಿ ನೀವು ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆನೆ ಪ್ರಮುಖವಾಗಿ ಮಾಡಬೇಕಾಗುತ್ತೆ. ಒಂದು ಮೀನು ಕೃಷಿ ಮಾಡ್ಬೇಕಂದಾಗ ನಾವು ಎಷ್ಟು ಜಾಗಕ್ಕೆ ಎಷ್ಟು ಮೀನನ್ನ ಬಿಡಬೇಕು ಪ್ರಮುಖವಾಗಿ ಅದನ್ನ ನಾವು ತಿಳ್ಕೋಬೇಕಾಗುತ್ತೆ. ಮೀನು ಬಿಡೋಕ್ಕಿಂತ ಮುಂಚೆ, ಮೀನನ್ನು ನಾವು ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಮೀನು ಕೃಷಿ ಕೈಗೊಳ್ಳಕ್ಕೆ ಏನನ್ನು ತಯಾರಿ ಮಾಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಮೀನು ಬಿಡಬೇಕು ಮತ್ತು ಮೀನು ಬಿಟ್ಟಾದ್ಮೇಲೆ ನಾವು ಯಾವ ರೀತಿ ಅದನ್ನು ಸಾಕಾಣಿಕೆ ಮಾಡಬೇಕು ಎನ್ನೋ ಅಂಶಗಳನ್ನ ನಾವು ಪ್ರಮುಖವಾಗಿ ತಿಳ್ಕೋಬೇಕಾಗುತ್ತೆ. ನಾವು ಪ್ರಮುಖವಾಗಿ ಜೇಡಿ ಮಿಶ್ರಿತ ಮಣ್ಣು, ಈ ಮಣ್ಣು ಮೀನು ಕೃಷಿಗೆ ಪ್ರಮುಖವಾಗಿ ಯೋಗ್ಯ ಇರುತ್ತೆ. ನಮಗೆ ಪ್ರೀ ಸ್ಟಾಕ್ ಅಂದ್ರೆ ನಾವು ಏನು ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ನಾವು ಹೊಂಡ ತೆಗೆಸ್ಬಿಟ್ಟಿದ್ದೀವಿ. ಈಗ ಕೆಲವರು ರೈತರು ಬರ್ತಾರೆ, ನಮ್ಮಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅದಕ್ಕೆ ಮೀನು ಕೃಷಿ ಮಾಡಬೇಕು ಅಂತ ಬರ್ತಾರೆ. ಆದ್ರೆ ಅವೈಜ್ಞಾನಿಕವಾಗಿ ಅವರು ಅತಿ ಹೆಚ್ಚು ಮೀನುಗಳನ್ನ ಅಲ್ಲಿ ಸಾಕಾಣಿಕೆ ಮಾಡಕ್ಕೆ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಒಂದು ಮೀಟರ್ ಸ್ಕ್ವೇರ್ಗೆ ಒಂದು ಮೀನನ್ನು ಬಿಡಬೇಕು ಅನ್ನೋದು ನಾವು ಹೇಳ್ತೀವಿ. ಅಂದ್ರೆ ಪ್ರತಿ ಹೆಕ್ಟೇರ್ ಜಲ ವಿಸ್ತೀರ್ಣಕ್ಕೆ ನಾವು 10,000 ಮೀನು ಮರಿಗಳನ್ನ ಬಿಡಬೇಕು ಅಂತ ಹೇಳ್ತೀವಿ. ಆದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಈಗ ಅವ್ರ ಹತ್ರ ಎಷ್ಟಿದೆ, ಒಂದ್ ಎಕರೆ ಜಮೀನ್ ಇದೆ ಅಂದ್ರೆ 4,000 ಸ್ಕ್ವೇರ್ ಮೀಟರ್ ಜಾಗ ಇದೆ ಅಂದ್ರೆ ಅದಕ್ಕೆ ಒಂದು 20,000-25,000 ಮೀನಿನ ಮರಿನ ಬಿಡ್ತಾ ಹೋಗ್ತಾರೆ. ಅದ್ರಲ್ಲೂ ಒಂದೇ ತರದ ತಳಿನ ಬಿಡೋದ್ರಿಂದ ಏನಾಗುತ್ತೆ, ಅವು ಬೆಳವಣಿಗೆ ಆಗೋಲ್ಲ. ನಮ್ಮಲ್ಲಿ ಯಾವ ರೀತಿ ಮೀನು ಬೆಳಿಬೇಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಜಲಸಂಪನ್ಮೂಲ ಇದ್ರು ಮೇಲ್ಪದರದಲ್ಲಿ ಬೆಳವಣಿಗೆ ತಗೊಳ್ಳೋ ಮೀನು ಮರಿ ಬೇರೆ ಇರ್ತವೆ, ಮಧ್ಯ ಪದರದಲ್ಲಿ ಇರೋ ಮೀನುಗಳೇ ಬೇರೆ ಇರ್ತವೆ, ಮತ್ತೆ ಕೆಳಪದರದಲ್ಲಿ ಆಹಾರವನ್ನು ಸೇವಿಸುವ ಮೀನುಗಳೇ ಬೇರೆ ಇರ್ತವೆ. ನಾವು ಆತರ ನಾವು ಅಂದ್ರೆ ಮಾಹಿತಿನ ಮೀನುಗಾರಿಕೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾಹಿತಿನ ಪಡ್ಕೊಂಡು ಯಾವ್ಯಾವ ತಳಿನ ಮಿಶ್ರ ತಳಿನ ಬಿಡೋದ್ರಿಂದ ನಮ್ಮಲ್ಲಿ ಮೀನಿನ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚಿಸಬಹುದಾಗಿದೆ ಮತ್ತು ಅದರಿಂದ ಹೆಚ್ಚಿನ ಲಾಭ ಗಳಿಸಕ್ಕೂ ನಾವು ಸಾಧ್ಯವಾಗ್ತದೆ ಅಂತ ಹೇಳ್ತೀನಿ. ಈ ಮೀನು ಕೃಷಿಯನ್ನ ಮಾಡ್ತಕ್ಕಂಥದ್ದು ಇವತ್ತು ಅನಿವಾರ್ಯವಾ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಯಾರು ಒಂದು ಮೀನು ಕೃಷಿ ಕೈಗೊಳ್ಳಕ್ಕೆ ಬಹಳ ಉತ್ಸುಕರಾಗಿದ್ದರೆ ಅವರಿಗೆ ಸಹಾಯಧನ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಈಗಿನ ಇದರಲ್ಲಿ ಈಗ ನಾವು ಅತಿ ಹೆಚ್ಚು ಬೆಲೆ ಬಾಳುವ ಮೀನುಗಳನ್ನ ಉತ್ಪಾದನೆ ಮಾಡುವ ಒಂದು ಕೃಷಿಯನ್ನು ಕೈಗೊಂಡ್ರೆ ಬಹಳ ಒಂದು ಆರ್ತಿದಾಯಕವಾಗ್ತದೆ. ಈಗ ನಾವು ಹೇಳೋದಾದ್ರೆ ನಮ್ಮಲ್ಲಿ ಅವಲು ಮೀನು ಬರೀ ನಮ್ಮಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಮಗೆ ಸಿಗ್ತಾ ಹೋಗುತ್ತೆ, ಇದರ ಸಾಕಾಣಿಕೆ ಬಹಳ ಕಡಿಮೆ. ನಮ್ಮಲ್ಲಿ ಈಗ ಅವಲು ಮೀನು ನಾವು ಮಾರ್ಕೆಟ್ ಅಲ್ಲೆಲ್ಲ ನಾವು ನೋಡಿದಾಗ ನಮಗೆ 400 ರೂಪಾಯಿಗೆ ಕೆಜಿಗೆ ಅವಲು ಮೀನು ಸಿಗ್ತಾ ಹೋಗುತ್ತೆ. ಅದನ್ನೇ ನಾವು ಈ ತರ ತಳಿಗಳನ್ನ ಸೆಲೆಕ್ಟ್ ಮಾಡಿ ನಾವು ಸ್ವಂತ ನಮ್ಮ ಮೀನು ಕೃಷಿ ಕೊಳಗಳಲ್ಲಿ ನಾವು ಸಾಕಾಣಿಕೆ ಮಾಡ್ತಾ ಹೋಗಿದ್ದರಿಂದ ಒಂದು 100 ರೂಪಾಯಿ ಅಥವಾ 150 ರೂಪಾಯಿ ನಾವು ದುಡ್ಡು ಖರ್ಚು ಮಾಡಿ ಅದಕ್ಕೆ ಒಳ್ಳೆ ಆಹಾರ ಹಾಕಿ ನಾವು 1-1.5 ಕೆಜಿನ ನಾವು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಮೀನನ್ನು ಸಹ ಉತ್ಪಾದನೆ ಮಾಡಬಹುದು ಮತ್ತು ಅತಿ ಹೆಚ್ಚು ಆದಾಯವನ್ನು ಗಳಿಸ್ತಾ ಹೋಗಬಹುದು ಅಂತ ಹೇಳ್ತೀನಿ ನಾನು. ಮೀನುಗಾರಿಕೆಯಲ್ಲಿಯೂ ಕೂಡ ಇತ್ತೀಚೆಗೆ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ. ಹಿಂದಿನ ಹಾಗೆ ಇಲ್ಲ ಒಂದು ಹೊಂಡ ಮಾಡುವಂತದ್ದು, ಅಲ್ಲಿ ನೀರಿದ್ರೆ ಮೀನನ್ನ ಬೆಳೀತಕ್ಕಂಥದ್ದು, ಇಲ್ಲ ಅಂತ ಅಂದ್ರೆ ಬಿಡ್ತಕ್ಕಂಥದ್ದು, ಈ ತರ ಇತ್ತು. ಆದ್ರೆ ಇವತ್ತು ಹಾಗಲ್ಲ, ನೀರು ಇರಲಿ ನೀರು ಇಲ್ಲದೇ ಇರಲಿ ಮೀನು ಕೃಷಿಯನ್ನ ಮಾಡಬಹುದು. ಅತ್ಯಂತ ಕಡಿಮೆ ನೀರನ್ನ ಬಳಕೆ ಮಾಡಿಕೊಂಡು ಹೆಚ್ಚು ಗುಣಮಟ್ಟದ ಮತ್ತೆ ಹೆಚ್ಚು ಪ್ರಮಾಣದ ಮೀನನ್ನ ಬೆಳೀತಕ್ಕಂತಹ ತಂತ್ರಜ್ಞಾನಗಳು ಕೂಡ ಇವತ್ತು ಬಂದಿದ್ದಾವೆ, ಸಾಕಷ್ಟು ಆಧುನೀಕರಣಗೊಂಡಿದೆ. ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಈ ಮೀನುಗಾರಿಕೆಯ ರಂಗದಲ್ಲಿ ಬಂದಿದ್ದಾವೆ? ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲೇ ನಾವು RAS ಮತ್ತೆ ಬಯೋಫ್ಲಾಕ್ ಮತ್ತೆ ಅಕ್ವಾಪೋನಿಕ್ಸ್ ಅಂತ ತಂತ್ರಜ್ಞಾನಗಳನ್ನ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ. ಇವೆಲ್ಲ ಕಡಿಮೆ ನೀರಿನಲ್ಲಿ ಮತ್ತೆ ಕಡಿಮೆ ಜಾಗದಲ್ಲಿ ಯಾರು ಉತ್ಸುಕರಾಗಿದ್ದಾರೆ ರೈತರು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಮೀನನ್ನ ಬೆಳೀತಾ ಹೋಗಬಹುದಾಗಿದೆ. ನಮ್ಮ ಮೇನ್ ಆಗಿ ನಾವು RAS ತಂತ್ರಜ್ಞಾನ. RAS ತಂತ್ರಜ್ಞಾನ ಅಂದ್ರೆ ಇರೋ ನೀರನ್ನೇ ಮರುಬಳಕೆ ಮಾಡಿಕೊಂಡು, ಅಂದ್ರೆ ನಮ್ಮದು ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅದೇ ನೀರನ್ನ ಮತ್ತೆ ಮತ್ತೆ ಬಳಕೆ ಮಾಡಿಕೊಂಡು ಅತಿ ಹೆಚ್ಚು ಮೀನನ್ನು ಬೆಳೆಯುವ ಒಂದು ತಂತ್ರಜ್ಞಾನವಾಗಿದೆ. ನಮ್ಮಲ್ಲಿ ಏನು ಹೊಂಡ ತೆಗೆಸಿರ್ತೀವಿ, ಆ ಹೊಂಡದಲ್ಲಿ ಬರುವ ವೇಸ್ಟ್ನೆಲ್ಲ ನಾವೇನು ಫಿಲ್ಟರ್ಸ್ ಅಂತ ಕರಿತೀವಿ, ಈ ಮೆಕ್ಯಾನಿಕಲ್ ಫಿಲ್ಟರ್ಸ್ ಮತ್ತೆ ಬಯೋ ಫಿಲ್ಟರ್ಸ್ ಅಂತ ಕರಿತೀವಿ. ಆ ಫಿಲ್ಟರ್ಸ್ ಥ್ರೂ ಪಾಸ್ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಏನು ಈ ವೇಸ್ಟ್ ಅಂದ್ರೆ ನಮ್ಮ ಕೊಳದಲ್ಲಿ ಏನು ವೇಸ್ಟ್ ಇದೆ ಆ ವೇಸ್ಟ್ನ ಈ ಫಿಲ್ಟರ್ಸ್ ಥ್ರೂ ಫಿಲ್ಟರ್ ಮಾಡಬೇಕಾಗುತ್ತೆ. ಫಿಲ್ಟರ್ ಮಾಡಿದ ನೀರನ್ನು ಮತ್ತೆ ನಾವು ಈ ತಂತ್ರಜ್ಞಾನಕ್ಕೆ ಅದೇ ಮೀನು ಕೃಷಿ ಕೊಳಕ್ಕೆ ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡಬಹುದಾಗಿದೆ. ಈ ಒಂದು ತಂತ್ರಜ್ಞಾನದಲ್ಲಿ ನಾವು 100ರಷ್ಟು ಆಹಾರವನ್ನು ಒದಗಿಸಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಹಾರಕ್ಕೆ ನಾವು ಅತಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಈ RAS ತಂತ್ರಜ್ಞಾನದಲ್ಲಿ ಎಷ್ಟು ಸಾರಿ ನಾವು ಪುನರ್ಬಳಕೆಯನ್ನ ಮಾಡಬಹುದು ನೀರನ್ನ, ಅಥವಾ ಎಷ್ಟು ಬೇಕಾದರೂ ಪುನರ್ಬಳಕೆ ಮಾಡ್ಕೋಬಹುದು? ಈಗ ನಾವು ಅಕಸ್ಮಾತ್ ಈಗ ಕೆಲವು ನೀರು ವೇಸ್ಟ್ ಆಗೋಯ್ತು ಅಂದ್ರೆ ಕೆಲವು ನೀರು ಆವಿಯಾಗಿ ಹೋಗುತ್ತೆ, ಅಂತ ಟೈಮಲ್ಲಿ ನಾವೇನ್ ಮಾಡಬೇಕಾಗತ್ತೆ, ಸ್ವಲ್ಪ ನೀರನ್ನ ಆಚೆ ಕಡೆಯಿಂದ ಬಿಡಬೇಕಾಗತ್ತೆ, ಹೊಸ ನಾರ ಬಿಡಬೇಕಾಗತ್ತೆ. ಅದೇ ಈಗ ನಾವು ಇರೋ ನೀರನ್ನ ಫಿಲ್ಟರ್ ಆದ್ಮೇಲೆ ಕಂಪ್ಲೀಟ್ ನೀರು ಅಂದ್ರೆ ಎಷ್ಟು ನೀರು ನಮಗೆ ಫಿಲ್ಟರ್ ನೀರು ಸಿಗುತ್ತೆ ಅಷ್ಟನ್ನ ನಾವು ಮರುಬಳಕೆ ಮಾಡ್ಕೋಬಹುದಾಗಿದೆ. ಈಗ ನೀರನ್ನ ಶುದ್ಧೀಕರಣ ಮಾಡಿ ಮತ್ತೆ ಮರುಬಳಕೆಯನ್ನ ಮಾಡಬಹುದು ಅಂತ ಹೇಳಿದ್ರಿ, ಎಷ್ಟು ದಿವಸಕ್ಕೊಂದ್ಸಾರಿ ನಾವು ಶುದ್ಧೀಕರಣವನ್ನ ಮಾಡಬಹುದು? ನಾವು ಪ್ರತಿ ದಿನ ನಾವು ನೀರನ್ನ ತೆಗಿಬೇಕಾಗುತ್ತೆ, ಶುದ್ಧೀಕರಣ ಮಾಡಬಹುದು. ಹೌದೌದು, ಪ್ರತಿ ನೀರನ್ನ ಯಾವ್ದು ನಮ್ಮಲ್ಲಿ ಈ ನಾವು ಏನ್ ನಾವು ಊಟ ಏನ್ ಆಹಾರ ಮೀನುಗಳಿಗೆ ಕೊಡ್ತೀವಿ ಆಹಾರ ಎಲ್ಲ ತಳದಿಯಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ನೀರನ್ನ ನಾವು ಆಚೆ ತೆಗೆದು ಅದನ್ನ ಫಿಲ್ಟರ್ ತ್ರೂ ಪಾಸ್ ಮಾಡಿದಾಗ ಅವೆಲ್ಲ ಮತ್ತೆ ಶುದ್ಧೀಕರಣ ಆಗುತ್ತೆ, ಮತ್ತೆ ನಾವು ಅದೇ ನೀರನ್ನ ಮರುಬಳಕೆ ಮಾಡ್ಕೋಬಹುದಾಗಿದೆ. ಮೀನುಗಳ ಬೆಳವಣಿಗೆಗೆ ಅದು ಸೂಕ್ತ ಆಗುತ್ತೆ. ನಾವೀಗ ನಾವು ಅಮೋನಿಯಾ ಅಂತ ಹೇಳ್ತೀವಿ, ಅಮೋನಿಯಾ ಫಿಶ್ ಗೆ ಬಹಳ ಮಾರಕ. ಈ ತರ ಅಂಶಗಳನ್ನ ನಾವು ಫಿಲ್ಟರ್ ತ್ರೂ ನಾವೆಲ್ಲ ಶುದ್ಧೀಕರಿಸಿದಾಗ ಫಿಶ್ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲು ಸಹಾಯವಾಗ್ತದೆ ಅಂತ ಹೇಳ್ಬೋದು. ಈ ನೀರಿನ ಶುದ್ಧೀಕರಣ ಮಾಡಿದಾಗ ಅದರಲ್ಲಿ ಅಮೋನಿಯಾ ಇರುತ್ತೆ, ಅದನ್ನ ನಾವು ಹೊರಹಾಕಲ್ಪಡುತ್ತೆ ಅಂತ ಹೇಳಿದ್ರಿ, ಅದನ್ನ ಆ ಒಂದು ತ್ಯಾಜ್ಯ ಏನಿರುತ್ತೋ ಅದನ್ನೆಲ್ಲರೂ ಮರುಬಳಕೆಯನ್ನ ಮಾಡಬಹುದಾ? ಆ ತ್ಯಾಜ್ಯನ ನಾವು ಈ ಒಂದು RAS ತಂತ್ರಜ್ಞಾನದಲ್ಲಿ ನಾವು ಮರುಬಳಕೆಗೆ ಅವಕಾಶ ಇರಬಹುದು, ಕೃಷಿ ಬೆಳೆಗಳಿಗೆ ನಾವು ಹಾಕಬಹುದು. ಈಗ ಅಕಸ್ಮಾತ್ ನಮ್ಗೇನಾದ್ರು ಫಾರ್ಮ್ ಏನಾದ್ರೂ ಬೇರೆ ತರ ಅಂದ್ರೆ ಕೃಷಿ ಸಂಬಂಧಿಸಿದ ಫಾರ್ಮ್ ಏನಾದ್ರು ಇತ್ತು ಅಂದ್ರೆ ಅಂತ ಇದಕ್ಕೆ ಈ ನೀರನ್ನೇ ಡೈರೆಕ್ಟ್ ನಾವು ಹಾಕೋದ್ರಿಂದ ಅವುಗಳ ಒಂದು ಬೆಳವಣಿಗೆನು ಉಪಯೋಗ ಆಗ್ತದೆ. ಈ ಅಮೋನಿಯಾ ಒಂದು ಸಾರಜನಕದ ಮೂಲ ಆಗಿರುತ್ತೆ, ಈ ಸಾರಜನಕನ ಉಪಯೋಗಿಸಿಕೊಂಡು ಈ ಕೃಷಿ ಸಂಬಂಧಿತ ಗಿಡಗಳಾಗಿರ್ಬೋದು ಅಥವಾ ತೋಟಗಳಲ್ಲಿ ತೆಂಗಿನ ಮರ ಈ ತರ ಗಿಡಗಳು ಇದನ್ನ ಉಪಯೋಗಿಸಿಕೊಂಡು ಅತಿ ಫಲವತ್ತತೆಯಾಗಿ ಬೆಳೆಯಕ್ಕೆ ಒಂದು ಸಹಾಯಕ ಆಗ್ತದೆ. RAS ತಂತ್ರಜ್ಞಾನವನ್ನ ಅಳವಡಿಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನೆಲ್ಲ ಪರಿಕರಗಳು ಮತ್ತೆ ಉಪಕರಣಗಳು ಬೇಕಾಗುತ್ತೆ, ಅದನ್ನ ನಾವು ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಇಲಾಖೆಯಿಂದ ಏನೆಲ್ಲ ಸಹಾಯ ಮತ್ತೆ ಸಹಕಾರ ದೊರೆಯುತ್ತೆ. ಈ ಒಂದು ತಂತ್ರಜ್ಞಾನಗಳನ್ನ ನಾವು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಮಾಡಬೇಕಾಗತ್ತೆ. ಅಂದ್ರೆ ನಾವೀಗ ಏನು ಸುತ್ತ ಒಂದು ಶೇಡ್ ನೆಟ್ ಹಾಕ್ಬೇಕಾಗತ್ತೆ, ಆ ಒಳಗಡೆ ನಾವು ಕೊಳ ಮಾಡಿದ್ಮೇಲೆ ಅದಕ್ಕೆ ಟಾರ್ಪೊಲಿನ್ ಶೀಟ್ಸ್ ಹಾಕ್ಬೇಕಾಗತ್ತೆ, ಮತ್ತೆ ಅದಕ್ಕೆ ಫಿಲ್ಟರ್ಸ್ ಎಲ್ಲ ಆಡ್ ಮಾಡಬೇಕಾಗತ್ತೆ. ಇದು ಒಂದು ಅಂದ್ರೆ ನಮಗೆ ಘಟಕ ವೆಚ್ಚ ತುಂಬಾ ಬರುತ್ತೆ ಇದರಲ್ಲಿ. ಅದಕ್ಕೆ ನಾವು ಇಲಾಖೆ ವತಿಯಿಂದ ಇದಕ್ಕೆ ಸೂಕ್ತ ಸಹಾಯಧನವನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಆರ್ ಎ ಎಸ್ ಅಲ್ಲಿ ಮೂರು ತರದ ತಂತ್ರಜ್ಞಾನ ಬರುತ್ತೆ. ಒಂದು ಮೀಡಿಯಂ ಆರ್ ಎ ಎಸ್ ಅಂತ ಬರುತ್ತೆ, ಮತ್ತೆ ಮಧ್ಯಮ ಆರ್ ಎ ಎಸ್, ಸಣ್ಣ ಆರ್ ಎ ಎಸ್, ಮತ್ತೆ ಬೃಹತ್ ಆರ್ ಎ ಎಸ್ ಘಟಕಗಳಿಗೆ ನಾವು ಮೂರು ತರ ಡಿವೈಡ್ ಮಾಡಿದ್ದೇವೆ. ಇದರಲ್ಲಿ ಸಣ್ಣ ಆರ್ ಎ ಎಸ್ ಘಟಕಕ್ಕೆ ನಾವು 7.5 ಲಕ್ಷ ಯೂನಿಟ್ ಕಾಸ್ಟ್ ಇಟ್ಟಿದ್ದೇವೆ. ಇದರಲ್ಲಿ ನಾವು ಮಹಿಳೆ ಎಸ್ ಸಿ ಎಸ್ ಟಿ ಫಲಾನುಭವಿಗೆ 60%, ಮತ್ತೆ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ 40% ಸಬ್ಸಿಡಿಯಾಗಿ ಒದಗಿಸ್ಕೊಡ್ತೇವೆ. ಅದೇ ರೀತಿ ಮಧ್ಯಮ ಆರ್ ಎ ಎಸ್ ಘಟಕಗಳಿಗೆ 25 ಲಕ್ಷ ಯೂನಿಟ್ ಕಾಸ್ಟ್ ಇದೆ, ಅದರಲ್ಲೂ 60% ಮತ್ತೆ 40% ಸಹಾಯಧನ ಕೊಡ್ತೇವೆ. ಮತ್ತೆ ಬೃಹತ್ ಆರ್ ಎ ಎಸ್ ಘಟಕಗಳಿಗೆ 50 ಲಕ್ಷ ನಮ್ಮಲ್ಲಿ ಯೂನಿಟ್ ಕಾಸ್ಟ್ ಇದೆ, ಆ ಯೂನಿಟ್ ಕಾಸ್ಟ್ಗೆ ನಾವು 60% ಮತ್ತೆ 40% ಒದಗಿಸ್ಕೊಡ್ತೇವೆ. ಅಂದ್ರೆ ಯಾರು ಆಸಕ್ತ ಮೀನು ಕೃಷಿಕರು ಇದರ ಉಪಯೋಗ ಪಡಿಸ್ಕೋಬೇಕು ಅಂತ ನಾವು ಕೇಳ್ತೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತರಹದ ವೈವಿಧ್ಯತೆಯು ಕೂಡ ಇದೆ. ಕೆರೆಗಳಿದ್ದಾವೆ, ಅಣೆಕಟ್ಟೆಗಳಿದ್ದಾವೆ. ಒಂದು ಭಾಗದಲ್ಲಿ ಹೆಚ್ಚಳವಾದಂತ ನೀರಿದ್ರೆ ಇನ್ನು ಕೆಲವು ಭಾಗಗಳಲ್ಲಿ ನೀರಿನ ಕೊರತೆಯನ್ನು ಕೂಡ ನಾವು ಕಾಣ್ತೇವೆ. ಈ ನಿಟ್ಟಿನಲ್ಲಿ ಈ ಆರ್ ಎ ಎಸ್ ತಂತ್ರಜ್ಞಾನವನ್ನ ನಮ್ಮ ಜಿಲ್ಲೆಯ ಯಾವ ಭಾಗದ ಕೃಷಿಕರು ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ಹೆಚ್ಚು ಸೂಕ್ತ ಇದೆ? ಇಂಥ ಭಾಗನೇ ಅಂತ ಇಲ್ಲ. ಈಗ ಎಲ್ಲಿ ನಮ್ಮ ಬೇಲೂರು ತಾಲೂಕಿನ ಹಳೇಬೀಡು ಭಾಗದಲ್ಲಾಗಿರ್ಬೋದು, ಈ ಕಡೆ ಅರಸೀಕೆರೆ ಭಾಗದವರಾಗಿರ್ಬೋದು, ಈ ಪ್ರಮಾಣದಲ್ಲಿ ನಮ್ಮಲ್ಲಿ ಮಳೆ ಆಶ್ರಿತ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಮಳೆ ಅಭಾವ ಇರೋದ್ರಿಂದ ಈ ತರ ಜನ ಏನು ನಮ್ಮಲ್ಲಿ ಸಿಗ ಬೋರ್ವೆಲ್ ವಾಟರ್ನೇ ಉಪಯೋಗಿಸಿಕೊಂಡು ಈ ತರ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ನಾವು ಅವ್ರ ಮೀನು ಕೃಷಿನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸಬಹುದಾಗಿದೆ. ಮತ್ತೊಂದು ತಂತ್ರಜ್ಞಾನವನ್ನ ತಾವು ಹೇಳಿದ್ರೆ ಬಯೋಫ್ಲಾಕ್ ತಂತ್ರಜ್ಞಾನ ಅನ್ನುವಂಥದ್ದು. ಏನು ಬಯೋಫ್ಲಾಕ್ ತಂತ್ರಜ್ಞಾನ ಅಂದ್ರೆ? ಬಯೋಫ್ಲಾಕ್ ತಂತ್ರಜ್ಞಾನ ಅಂದ್ರೆ ನಮ್ಮಲ್ಲಿ ವೃತ್ತಾಕಾರದ ಟ್ಯಾಂಕ್ ಗಳನ್ನ ಮಾಡಬೇಕಾಗತ್ತೆ. 10,000 ಲೀಟರ್ ಒಂದು ಪ್ರಮಾಣದ ಒಂದು ವೃತ್ತಾಕಾರದ ಟ್ಯಾಂಕ್ ಗಳನ್ನ ಮಾಡಿ ಅದರಲ್ಲಿ ನಾವು ಏನು ಇದರಲ್ಲಿ ಯಾವುದೇ ರೀತಿ ನಾವು ನೀರನ್ನ ಆಚೆ ತೆಗೆಯೋದಿಲ್ಲ, ಏನು ಮಾಡೋದಿಲ್ಲ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇರೋ ಜಾಗದಲ್ಲೇ ನಾವು ಮೀನುಗಳಿಗೆ ಬೇಕಾದ ಒಂದು ಆಹಾರನ ಉತ್ಪತ್ತಿ ಮಾಡುವ ಒಂದು ತಂತ್ರಜ್ಞಾನವಾಗಿದೆ ಇದು. ಏನ್ ಮಾಡ್ತೀವಿ ಅಂದ್ರೆ ನಾವು ಮೀನಿನ ಏನು ಒಂದು ವೇಸ್ಟ್ ಏನ್ ಬರುತ್ತೆ ಅದು ಅಮೋನಿಯಾ ನೈಟ್ರೋಜನ್ ಸೋರ್ಸ್ ಇರುತ್ತೆ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಕಾರ್ಬನ್ ಸೋರ್ಸ್ ಆಗಿ ಮೊಲಾಸಿಸ್ ಅಥವಾ ಜಾಗರಿನ ಉಪಯೋಗಿಸ್ಕೊಳ್ತೀವಿ. ಈ ಕಾರ್ಬನ್ ಮತ್ತೆ ನೈಟ್ರೋಜನ್ ಸೋರ್ಸ್ ಅನ್ನ ಈ ಸೂಕ್ಷ್ಮಾಣು ಜೀವಿಗಳು ಉಪಯೋಗಿಸಿಕೊಂಡು ಅವು ಬೆಳೀತಾ ಹೋಗ್ತವೆ. ಈ ಬೆಳೆದ ಸೂಕ್ಷ್ಮಾಣು ಜೀವಿಗಳು ಮೀನು ಆಹಾರವಾಗಿ ಉಪಯೋಗಿಸಿಕೊಂಡು ಇದರಲ್ಲಿ ನಾವು ಆಹಾರದ ಪ್ರಮಾಣವನ್ನ 50-60% ಆಹಾರ ಪ್ರಮಾಣವನ್ನ ಕಡಿಮೆ ಮಾಡಬಹುದಾಗಿದೆ, ಮತ್ತೆ ರೈತರಿಗೆ ಇದು ಹೆಚ್ಚು ಲಾಭದಾಯಕವಾಗಿದೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಏರಿಯೇಟರ್ಸ್ ಅಂದ್ರೆ ಬ್ಲೋಯರ್ಸ್ ಅಂತ ಕರಿತೀವಿ, ಆಹಾರದ ಕೊರತೆ ಅತಿ ಹೆಚ್ಚು ಕಾಣುತ್ತೆ ಇದರಲ್ಲಿ. ಹಂಗಾಗಿ ನಾವೇನ್ ಮಾಡಬೇಕು, ದಿನದ 24 ಗಂಟೆಯೂ ಸಹ ಇದಕ್ಕೆ ನಾವು ಬ್ಲೋಯರ್ಸ್ ನ ಯೂಸ್ ಮಾಡಿ ಆ ಆಮ್ಲಜನಕದ ಒಂದು ಕೊರತೆಯನ್ನು ನೀಗಿಸೋದ್ರಿಂದ ಆಮ್ಲಜನಕನ ಮತ್ತೆ ನೈಟ್ರೋಜನ್ ಮತ್ತು ಕಾರ್ಬನ್ ಸೋರ್ಸ್ ಇಂದ ಮೀನುಗಳಿಗೂ ಉತ್ಪತ್ತಿ ಇದಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಈಸಿಯಾಗಿ ಬೆಳೀತಾ ಹೋಗ್ತವೆ, ಮತ್ತೆ ಅದರಲ್ಲಿರೋ ಒಂದು ಸಾಂದ್ರತೆ ಅಮೋನಿಯಾ ಸಾಂದ್ರತೆಯನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಆತರ ಒಂದು ಹೊಸ ತಂತ್ರಜ್ಞಾನ ಇದಾಗಿದೆ. ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನ ಅಳವಡಿಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನೆಲ್ಲ ಪರಿಕರಗಳು ಮತ್ತೆ ಉಪಕರಣಗಳ ಅಗತ್ಯ ಇರುತ್ತೆ? ನಾವು ಟ್ಯಾಂಕ್ ಗಳನ್ನ ಮುಂಚೆ ರೆಡಿ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಟಾರ್ಪಲಿನ್ ಶೀಟ್ಸ್ ಅಂದ್ರೆ ನಾವು ಇದರಲ್ಲಿ ಯಾವುದೇ ರೀತಿ ನಾವು ಅಂದ್ರೆ ಹೊಂಡ ಮಾಡುವಂತ ಅವಶ್ಯಕತೆ ಇಲ್ಲ. ಇರೋ ಜಾಗದಲ್ಲೇ ಅಂದ್ರೆ ಕಬ್ಬಿಣದ ಸಲಕರಣೆಗಳನ್ನ ವೃತ್ತಾಕಾರವಾಗಿ ರಚಿಸಿ ಅದರಲ್ಲಿ ಟಾರ್ಪಲಿನ್ ಶೀಟ್ ನ ಕವರ್ ಮಾಡಿ ನಾವು ಕಡಿಮೆ ದರದಲ್ಲೇ ಇದನ್ನ ಮಾಡಬಹುದಾಗಿದೆ. ಇದರಲ್ಲೂ ಸೇಮ್ ನಾವು ಏನು ಆರ್ ಎ ಎಸ್ ತಂತ್ರಜ್ಞಾನದಲ್ಲಿ ಸಹಾಯಧನವನ್ನು ಒದಗಿಸ್ಕೊಡ್ತೇವೆ, ಅದೇ ರೀತಿ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಸಹ ನಾವು ಇಲಾಖೆ ವತಿಯಿಂದ ಸಹಾಯಧನವನ್ನು ಒದಗಿಸ್ಕೊಡ್ತೇವೆ. ಈಗ ಒಂದೇ ಟ್ಯಾಂಕ್ ಅನ್ನ ಇಟ್ಕೊಂಡು ಈ ತಂತ್ರಜ್ಞಾನವನ್ನ ಅಳವಡಿಕೆಯನ್ನ ಮಾಡ್ಕೋಬಹುದು ಅಥವಾ ಬಹು ಟ್ಯಾಂಕ್ ಅಂದ್ರೆ ಇದರಲ್ಲಿ ಹೆಂಗೆ ಅಂದ್ರೆ ಒಂದು ಟ್ಯಾಂಕ್ ಅಲ್ಲಿ ನೀವು ಮಾಡಿದ್ರೆ ಅಷ್ಟು ಲಾಭದಾಯಕ ಅನ್ಸಲ್ಲ. ನಾವೇನ್ ಆರ್ ಎ ಎಸ್ ಅಲ್ಲಿ ಹೇಳಿದಾಗ ಇದರಲ್ಲೂ ಸಣ್ಣ ಪ್ರಮಾಣದಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಮತ್ತೆ ಬೃಹತ್ ಪ್ರಮಾಣದಲ್ಲಿ ನಾವು ಮಾಡಬಹುದಾಗಿದೆ. ಈ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ 7 ಮಿನಿಮಮ್ ಟ್ಯಾಂಕ್ ಮಾಡಬೇಕಾಗತ್ತೆ. 10,000 ಲೀಟರ್ ಪ್ರಮಾಣದ ಒಂದು 7 ಟ್ಯಾಂಕ್ ನ ನಾವು ಮಾಡಬೇಕಾಗತ್ತೆ. ಈ 7 ಟ್ಯಾಂಕ್ ಮಾಡೋದ್ರಿಂದ ನಾವು ಯೂನಿಟ್ ಕಾಸ್ಟ್ 7.5 ಲಕ್ಷ ಇದೆ. ಅದರಲ್ಲೂ ಅಷ್ಟೇ 60% ಮಹಿಳೆ ಮತ್ತು ಎಸ್ಸಿ ಎಸ್ ಟಿ ಫಲಾನುಭವಿಗಳಿಗೆ, ಮತ್ತೆ 40% ಇವರಿಗೆ ಸಾಮಾನ್ಯ ವರ್ಗದವರಿಗೆ ಸಿಗುತ್ತೆ. ಅದೇ ರೀತಿ 25 ಟ್ಯಾಂಕ್ ಮಾಡಿದ್ರೆ 25 ಲಕ್ಷ, ಮತ್ತೆ 50 ಟ್ಯಾಂಕ್ ಮಾಡಿದ್ರೆ 50 ಲಕ್ಷ ಅಷ್ಟು ಯೂನಿಟ್ ಕಾಸ್ಟ್ ಇದೆ. ಅದರಲ್ಲಿ 60-40 ಅಷ್ಟು ನಾವು ಸಹಾಯಧನವನ್ನು ಒದಗಿಸ್ಕೊಡ್ತಾ ಹೋಗ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಬರೀ ಟ್ಯಾಂಕ್ ಗಳಷ್ಟೇ ಸಾಕಾಗುತ್ತೋ ಅಥವಾ ಅದ್ರ ಜೊತೆಗೆ ಬೇರೆ ಪರಿಕರಗಳು ಕೂಡ ಬೇಕಾಗುತ್ತೆ? ಪರಿಕರಗಳಂದ್ರೆ ನಾವೀಗ ಅದಕ್ಕೆ ಬ್ಲೋಯರ್ಸ್ ಯೂಸ್ ಮಾಡಬೇಕಾಗತ್ತೆ. ಹೌದು, ಮತ್ತೆ ಫಿಲ್ಟರ್ಸ್ ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ ಇದರಲ್ಲಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಫಿಲ್ಟರ್ಸ್ ಉಪಯೋಗ ಬರೋದಿಲ್ಲ. ಯಾಕಂದ್ರೆ ನಾವು ಇದರಲ್ಲಿ ಯಾವ್ದೇ ರೀತಿ ನೀರನ್ನ ನಾವು ಫಿಲ್ಟರ್ ಮಾಡಕ್ ಹೋಗಲ್ಲ. ಏನ್ ಮಾಡ್ತೀವಿ ಅಂದ್ರೆ ನಾವು ಅದರಲ್ಲಿರೋ ಅಮೋನಿಯಾ ಕಾನ್ಸಂಟ್ರೇಷನ್ ಫಿಲ್ಟರ್ ತ್ರೂ ಪಾಸ್ ಮಾಡೋದಕ್ಕಿಂತ ಅದರಲ್ಲಿರೋ ಅಮೋನಿಯಾನ ಸೂಕ್ಷ್ಮ ಜೀವಿಗಳೇ ಉಪಯೋಗಿಸ್ಕೊಂಡು ಅವು ಬೆಳೀತಾ ಹೋಗ್ತವೆ. ಆದ್ರಿಂದ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ಈ ಸೂಕ್ಷ್ಮ ಜೀವಿಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಾವು ಒಂದು 10% to 15% ವಾಟರ್ನ ಆಚೆ ಹಾಕಿ ಶುದ್ಧ ನೀರನ್ನ ಮತ್ತೆ ಅದಕ್ಕೆ ಬಿಡ್ತಾ ಹೋಗ್ತೇವೆ. ಇದರಿಂದ ಬೇರೆ ಅಷ್ಟು ಪರಿಕರಗಳು ಇದಕ್ಕೆ ಬೇಕಾಗಲ್ಲ. ಇಲ್ಲಿ ಮೀನುಗಳಿಗೆ ಹೊರಗಿನಿಂದ ಆಹಾರವನ್ನ ನೀಡತಕ್ಕಂತಹದ್ದು ಏನು ಇರೋದಿಲ್ವಾ ಹೇಗೆ? ಅಂದ್ರೆ ಇರುತ್ತೆ. ಅಂದ್ರೆ ನಾವೀಗ ಏನೊಂದು ಈಗ 1 kg ನಾವು ಫೀಡ್ ಹಾಕ್ತಿವಿ ಅಂದ್ರೆ ಅದರಲ್ಲಿ ನಾವು 50% ಫೀಡ್ ನ ಇದರಲ್ಲಿ ಕಡಿಮೆ ಹಾಕ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈಗ ನಾವು 1 kg ಫೀಡ್ ಗೆ ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ 500 grams ಅಂದ್ರೆ ಇನ್ನ 500 grams ನ ಅಲ್ಲಿ ಬೆಳೆಯುವ ಸೂಕ್ಷ್ಮ ಜೀವಿಗಳೇ ಒದಗಿಸ್ತಾ ಹೋಗುತ್ತೆ ಅದಕ್ಕೆ ಆಹಾರವನ್ನ. ಅಲ್ಲೇ ಆಹಾರ ಉತ್ಪಾದನೆ ಸ್ವಂತ ಅದೇ ಇದರಲ್ಲಿ ಆಹಾರ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಸಪ್ಲಿಮೆಂಟರಿ ಆಗಿ ಅಂದ್ರೆ ಅದಕ್ಕೆ ಪೂರಕವಾಗಿ ನಾವು ಒಂದು 50% ಆಹಾರನ ನಾವು ಒದಗಿಸ್ಕೊಡ್ಬೇಕಾಗುತ್ತೆ. ಶೇಕಡ 50% ಒದಗಿಸಿದ್ರೆ ಸಾಕು, ಉಳಿದಂತ ಶೇಕಡ 50% ಅವೇ ಉತ್ಪಾದನೆ ಸೂಕ್ಷ್ಮ ಜೀವಿಗಳೇ ಒದಗಿಸ್ತಾ ಹೋಗ್ತವೆ, ಒದಗಿಸ್ತಾ ಜೀವಿಗಳನ್ನ ಆಹಾರವಾಗಿ ಒದಗಿಸ್ತಾ ಹೋಗ್ತವೆ. ಈ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೊಂಡು ಬೆಳೆದಂತಹ ಮೀನುಗಳ ಗುಣಮಟ್ಟ ಹೇಗಿರುತ್ತೆ? ನಾವು ಈಗ ಫೀಡ್ ಹಾಕ್ದಾಗ ಅವು ಈಗ ಮೀನು ಅದಕ್ಕೆ ಆಹಾರನ ಸೇವಿಸಬಹುದು ಅಥವಾ ಅದು ವೇಸ್ಟ್ ಆಗ್ತದೆ ಹೋಗ್ಬಹುದು. ಆದ್ರೆ ಇದೇನಾಗುತ್ತೆ ಅಂದ್ರೆ ಯಾವಾಗ್ಲೂ ನಮ್ಗೆ 24 hours ಆಹಾರ ಉತ್ಪತ್ತಿ ಆಗ್ತಾ ಇರುತ್ತೆ ಅದರಲ್ಲಿ. ಅದರಿಂದ ಏನಾಗುತ್ತೆ ಅಂದ್ರೆ ಮೀನುಗಳಿಗೆ ಅತಿ ಹೆಚ್ಚು ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಆಹಾರ ದೊರೆತ ಹೋಗೋದ್ರಿಂದ ಇದರಲ್ಲಿ ಬೆಳವಣಿಗೆ ಕುಂಠಿತ ಆಗೋದಿಲ್ಲ, ಬೆಳವಣಿಗೆ ಅತಿ ಹೆಚ್ಚು ಆಗೋದ್ರಿಂದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ, ಹೆಚ್ಚು ಲಾಭವನ್ನು ರೈತರು ಗಳಿಸಬಹುದಾಗಿದೆ. ಇದಿಷ್ಟು ಬಯೋಫಾಕ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅಂತಿಮವಾಗಿ ನಮ್ಮ ಮೀನುಗಾರಿಕೆಯಲ್ಲಿ ತೊಡಕೊಂಡಿರತಕ್ಕಂತಹ ರೈತರಿಗೆ ಈ ಆಧುನಿಕ ತಂತ್ರಜ್ಞಾನಗಳನ್ನ ಕುರಿತು ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ನಾವು ಮೀನುಗಾರಿಕೆ ಇಲಾಖೆಯಿಂದ ನೋಡಿರೋ ಹಾಗೆ ರೈತರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಮೀನ್ ಮರಿ ತಗೋ ಹೋಗ್ತಾರೆ, ಬಿಡ್ತಾರೆ, ಫೈನಲಿ ಅವರು ಹೋಗಿ ಅದು ಮೀನ್ ಹಿಡಿಯಕ್ಕೆ ಹೋಗ್ತಾರೆ ಅಷ್ಟೇ. ಅದ್ರ ಮಧ್ಯ ಅವ್ರಿಗೆ ಯಾವ್ದೇ ರೀತಿ ಚಟುವಟಿಕೆಯನ್ನ ನಡೆಸೋದಿಲ್ಲ. ಇದರಿಂದ ಏನಾಗುತ್ತೆ, ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಮೀನು ಸಿಗ್ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಗ್ತಾರೆ. ಇದರಿಂದ ರೈತರು ಇದನ್ನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೃಷಿ ಜೊತೆ ಸಪರೇಟ್ ಆಗಿ ಒಂದು ಮೀನು ಕೃಷಿನ ಅವರು ಮಾಡ್ತಾ ಹೋಗ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನೇ ಮೂಲ ಕೃಷಿ ತರ ಮಾಡಿ ನಾವೊಂದು ಅತಿ ಹೆಚ್ಚು ಆಸಕ್ತಿ ವಹಿಸಿ ಮೀನು ಕೃಷಿನ ಕೈಗೊಳ್ಳೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಮೀನ್ ಮರಿ ಬಿಡಬೇಕು, ಯಾವ್ಯಾವ ತಳಿಯಿಂದ ಎಷ್ಟೆಷ್ಟು ಬಿಡಬೇಕು, ಮೀನ್ ಮರಿ ಬಿಟ್ಟಾದ್ಮೇಲೆ ಏನ್ ಆಹಾರ ಹಾಕ್ಬೇಕು, ಮತ್ತೆ ಯಾವ್ಯಾವ ಟೈಮಲ್ಲಿ ಏನೇನು ಒಂದು ವಿಧಾನ ನಾವು ಕೈಗೊಳ್ಬೇಕು ಅನ್ನೋದೆಲ್ಲ ಮೀನುಗಾರಿಕೆ ಇಲಾಖೆ ವತಿಯಿಂದ ಆಗಿರ್ಬೋದು, ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು, ಮಾಹಿತಿನ ಪಡ್ಕೊಂಡು ಸೂಕ್ತ ಸಲಹೆಗಳನ್ನ ಪಡ್ಕೊಂಡು ಮೀನು ಕೃಷಿ ಕೈಗೊಳ್ಳೋದ್ರಿಂದ ಅತ್ಯಾಧುನಿಕ ಒಂದು ಮೀನು ಕೃಷಿ ಆಗಿರ್ಬೋದು ಅಥವಾ ಮೀನು ಕೃಷಿ ಕೊಳಗಳಾಗಿರ್ಬೋದು ಅಥವಾ ಕೆರೆಕಟ್ಟೆಗಳಲ್ಲಿ ಮೀನು ಕೃಷಿ ಕೈಗೊಳ್ಳೋದಾಗಿರ್ಬೋದು, ಈ ಎಲ್ಲ ಮೂಲಗಳಿಂದ ಅತಿ ಹೆಚ್ಚು ಲಾಭ ಗಳಿಸಿ ಒಂದು ರೈತರು ಆರ್ಥಿಕ ಒಂದು ವೃದ್ಧಿ ಮಾಡ್ಕೋಬಹುದು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೇನೆ. ಈ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಯಾವುದೇ ರೀತಿ ಹೊಸ ತಂತ್ರಜ್ಞಾನ ಆಗಿರ್ಬೋದು, ಮೀನು ಕೃಷಿ ಹೊಸದೊಬ್ರು ಯಾವುದೇ ರೀತಿ ಕೃಷಿ ಕೊಳ ಮಾಡಿ ಮೀನು ಕೃಷಿ ಕೈಗೊಳ್ಳೋದಾಗಿರ್ಬೋದು, ಏನೇ ಮಾಹಿತಿ ಬೇಕು ಅಂದ್ರೆ ನನ್ನ ಒಂದು ನಂಬರ್ ಇದೆ 8296125312, ಇದು ನನ್ನ ಒಂದು ನಂಬರ್, ಈ ನಂಬರ್ಗೆ ನೀವು ಕರೆ ಮಾಡಿ ಯಾವಾಗ ಬೇಕಾದ್ರೂ ನೀವು ಮಾಹಿತಿ ಕೇಳಬಹುದು. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 8296125312. ಒಳ್ಳೆದು ವಿಕಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಡಾಕ್ಟ್ರೆ, ತುಂಬಾ ದಿನದಿಂದ ಕೆಮ್ಲು, ಕೊರೋನಾ ಪರೀಕ್ಷೆ ಮಾಡಿಸ್ದೆ ನೆಗೆಟಿವ್ ರಿಪೋರ್ಟ್ ಬಂತು, ಆದ್ರೆ ಈ ಕೆಮ್ಲು ಕಡಿಮೆನೆ ಆಗ್ತಾ ಇಲ್ವಲ್ಲ. ನಿಮಗೆ ಎಷ್ಟು ದಿನದಿಂದ ಕೆಮ್ಮಿದೆಯಮ್ಮ? 2 ವಾರದ ಮೇಲಾಗಿರ್ಬೋದು. ಹಾಗಾದ್ರೆ ಮೊದಲು TB ಪರೀಕ್ಷೆ ಮಾಡಿಸಿ. 2 ವಾರದೊಳಗಿನ ಕೆಮ್ಮು ಕೊರೋನಾ ಆಗಿರಬಹುದು, ಆದರೆ 2 ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು TB ಇರಬಹುದು. ಕೊರೋನಾ ಹಾಗೂ TB ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಪ್ರಸ್ತುತಿ ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೇಳಿ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಸ್ ವರದರಾಜನ್ ಅವರಿಂದ ವಯಲಿನ್ ವಾದನ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ, ಸಾಹಿತ್ಯ ನುಡಿಸಂಚಿಕೆ, ಜಿಕೆ ಐತಾಳ್ ಅವರಿಂದ ಸಣ್ಣ ಕತೆ ದೇವರು. ನಂತರ ಅಮೃತ ಸೋಮೇಶ್ವರ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಬೇರು ಬಿಡದ ಮರ, ರಚನೆ ಎಸ್ ದತ್ತಾತ್ರಿ, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ. 10:30 ದೆಹಲಿ ಕೇಂದ್ರದಿಂದ ಸಂಸತ್ನಲ್ಲಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ವರದಿ. ಇನ್ನು ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ರಾಧಾ ಪ್ರಕಾಶ್ ಅವರಿಂದ. 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ಕೇಳಿ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ನಂದಿಸದಿರಿ ನಂದಾದೀಪ, ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು, ಆರ್ಸಿಹೆಚ್, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ